ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾರ ಉಡುಪಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯದ ನಂತರ ಭಾರತದ ಕೃಷಿಯಲ್ಲಿ ಕೆಲವೊಂದಿಷ್ಟು ಸಾಧನೆಗಳ ಹೆಜ್ಜೆ ಗುರುತುಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ. ಸಾಧಾರಣವಾಗಿ ನೋಡೋದಾದ್ರೆ ಸ್ವಾತಂತ್ರ್ಯ ನಾವು 2022 75 ವರ್ಷಗಳ ಒಂದು ಅಮೃತ ಮಹೋತ್ಸವವನ್ನ ಮುಗಿಸಿರ್ತಕ್ಕಂಥದ್ದು. ಅದೇ ರೀತಿ ಕೃಷಿಯಲ್ಲಿ ಕೂಡ ಸಾಕಷ್ಟು ಸಾಧನೆಗಳು ಈ ಕಳೆದ 75 ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಕೃಷಿಯು ನಮ್ಮ ಭಾರತದ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿ ಮತ್ತು ಪಾರಂಪರೆಯ ಒಂದು ಅಡಿಪಾಯವಾಗಿರ್ತಕ್ಕಂಥದ್ದು. ಭಾರತೀಯ ಕೃಷಿಯಲ್ಲಿರ್ತಕ್ಕಂಥ ಜನಸಂಖ್ಯೆಯು ಅರ್ಧದಷ್ಟು ಜನರು ತಮ್ಮ ಜೀವನೋಪಾಯ ಮತ್ತು ಆದಾಯವನ್ನು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಿಂದನೇ ಪಡೆದುಕೊಂಡು ಬಂದಿರತಕ್ಕಂಥದ್ದನ್ನು ಗಮನಾರ್ಹವಾಗಿ ಕಾಣ್ತಾ ಇರಬಹುದು. ಈ 75 ವರ್ಷಗಳಂದ್ರೆ ಸುಮಾರು 1947 2022 ಈ ಇರ್ತಕ್ಕಂಥ ರಾಷ್ಟ್ರೀಯ ಕೃಷಿ ಸಂಶೋಧನೆ ಶಿಕ್ಷಣ ಮತ್ತು ವಿಸ್ತರಣಾ ವ್ಯವಸ್ಥೆಯ ಮುಖಾಂತರ ರಾಷ್ಟ್ರದ ಒಂದು ಆಹಾರದ ಭದ್ರತೆ ಮತ್ತು ರೈತರ ಸಮೃದ್ಧಿಯನ್ನ ಹೆಚ್ಚಿಗೆ ಮಾಡತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಬೇರೆ ದೇಶಗಳಿಂದ ಆಹಾರವನ್ನ ಆಮದು ಮಾಡತಕ್ಕಂಥ ಪರಿಸ್ಥಿತಿಯನ್ನ ಕಂಡಿದ್ದೇವೆ ನಾವು ಸಾಧಾರಣವಾಗಿ. ಆದ್ರೆ ಇವತ್ತು ಬೇರೆ ದೇಶಗಳಿಗೆ ರಫ್ತು ಮಾಡತಕ್ಕಂಥ ಒಂದು ದೇಶ ನಮ್ದು ಭಾರತದ್ದು ಅಂತ ನಾವು ಹೇಳ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಒಂದು ಸಂಸ್ಥೆಯ ಅಂದ್ರೆ ರಾಷ್ಟ್ರೀಯ ಕೃಷಿ ನೀತಿ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಿಸ್ತರಣದ ಎಲ್ಲ ಈ ತಂತ್ರಜ್ಞಾನಗಳ ಮುಖಾಂತರ ಇವತ್ತು ನಾವು ಬೇರೆ ದೇಶಗಳಿಗೆ ರಫ್ತನ್ನು ಮಾಡತಕ್ಕಂಥದ್ದು ಬಂದು ನಿಂತಿದ್ದೇವೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ಒಂದು ಪ್ರೋವರ್ಬ್ ಇದೆ, ಏನಪ್ಪಾ ಅಂದ್ರೆ ಶಿಪ್ ಟು ಮೌತ್ ಟು ಸೆಲ್ಫ್ ಸಫಿಷಿಯಂಟ್ ಟು ಫುಡ್ ಎಕ್ಸ್ಪೋರ್ಟಿಂಗ್ ನೇಷನ್ ಅಂತ. ಅಂದ್ರೆ ಹಡಗಿನಿಂದ ನಾವು ಆಮದು ಮಾಡಿಕೊಂಡು ಅಂದಿನ ದಿವಸದಲ್ಲಿ ನಮಗೆ ಆಹಾರ ಬಾಯಿಗೆ ಪೂರೈಸತಕ್ಕಂಥ ಸಂದರ್ಭದಿಂದ ನಾವು ಸ್ವಾವಲಂಬಿ ದಿವಸಗಳಿಂದ ಮತ್ತೆ ಇವತ್ತು ನಾವು ಆಹಾರ ರಫ್ತು ಮಾಡತಕ್ಕಂಥ ದೇಶಕ್ಕೆ ಬಂದು ನಿಂತಿದ್ದೇವೆ. ಯಾಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು 75 ಅಂದ್ರೆ 7.5 ದಶಕದಲ್ಲೂ ಕೂಡ ನಮಗಿರ್ತಕ್ಕಂಥ ನಿವಳ ಒಂದು ಒಟ್ಟು ಪ್ರದೇಶ ವಿಸ್ತೀರ್ಣ ಬೆಳೆಗಳಿಗೆ ಅಂತ ಇರತಕ್ಕಂಥದ್ದು ಕೇವಲ 140 ಮಿಲಿಯನ್ ಹೆಕ್ಟರ್ ಮಾತ್ರ. ಅದು ಸ್ಥಿರವಾಗಿ ಇದೆ, ಕೆಲವೊಂದು ಪ್ರದೇಶಗಳಲ್ಲಿ ಕಡಿಮೆನೂ ಕೂಡ ಆಗ್ತಾ ಬಂದಿದೆ. ಸೊ ಪ್ರಪಂಚದಲ್ಲಿ 195 ದೇಶಗಳಲ್ಲಿ ಭಾರತ ಈಗಿನ ಜಾಗತಿಕವಾಗಿ ಅತಿ ದೊಡ್ಡ ಕೃಷಿ ಉತ್ಪಾದಕರಲ್ಲಿ 5ನೇ ಸ್ಥಾನವನ್ನು ಪಡೆದಿರತಕ್ಕಂಥದ್ದು. ಸೊ ಈಗ ನಾವು ಅದನ್ನ ನೋಡ್ತಾ ಬಂದ್ರೆ 1950 ನಾವು ಆಹಾರದ ಕೊರತೆಯನ್ನು ಕಾಣ್ತಾ ಇದ್ವಿ. ಅಂದ್ರೆ ಅವತ್ತಿನ ಒಂದು ಜನಸಂಖ್ಯೆಗೆ ಇರತಕ್ಕಂಥದ್ದು ಕೇವಲ 130 ಮಿಲಿಯನ್ ಟನ್ ಉತ್ಪಾದನೆ ಅಷ್ಟೇ ಇರತಕ್ಕಂಥದ್ದು. ಅದನ್ನು ನಾವು ಫುಡ್ ಸೆಕ್ಯೂರಿಟಿ ಆಗಿನ ಒಂದು ಇದರಲ್ಲಿ ಯಾವಾಗ ಈ ಪಂಚವಾರ್ಷಿಕಗಳ ಯೋಜನೆಗಳು ಪ್ರಾರಂಭವಾದವು ಅಂದಿನಿಂದ ಕೃಷಿಗೆ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಬಂದಿರತಕ್ಕಂಥದ್ದು. 1960 ನಾವು ಫುಡ್ ಶಾರ್ಟೇಜ್ ಅಂದ್ರೆ ಆಹಾರದ ಕೊರತೆಯನ್ನ ಕಾಣ್ತಾ ಬಂದ್ವಿ, ಸೆಕ್ಯೂರಿಟಿಯಿಂದ ಕೊರತೆಯನ್ನ ಕಾಣ್ತಾ ಬಂದ್ವಿ. 2000 ಅಷ್ಟೊತ್ತಿಗೆ ನಾವು ಫುಡ್ ಸಫಿಷಿಯಂಟ್ ಅಂದ್ರೆ ನಮಗೆ ಸಾಕಷ್ಟು ಬೇಕಾಗ್ತಕ್ಕಂಥ ಆಹಾರ ಉತ್ಪಾದನೆಯನ್ನ ನಮ್ಮ ದೇಶದಲ್ಲೇ ನಾವು ಪಡ್ಕೊಳ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡ್ವಿ. 2010 ಅಷ್ಟೊತ್ತಿಗೆ ನಾವು ಫುಡ್ ಸೆಕ್ಯೂರ್ಡ್ ಕಂಟ್ರಿ ಅಂದ್ರೆ ಆಹಾರದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ, ಭದ್ರತೆಯನ್ನ ಕಂಡುಕೊಂಡ್ವಿ. ಅಂದ್ರೆ ಇರ್ತಕ್ಕಂಥ ಒಂದು ಜನಸಂಖ್ಯೆ ಹೆಚ್ಚೇ ಆದ್ರೂ ಕೂಡ ಆಹಾರದಲ್ಲಿ ಕೊರತೆ ಇಲ್ಲ, ಭದ್ರತೆಯನ್ನು ಕಂಡುಕೊಂಡ್ವಿ. ಈಗ 2010 ನಂತರದಿಂದ ಇಂದಿನ ದಿವಸಗಳು ನಾವು ನೋಡ್ತಾ ಇದ್ದೀವಿ, ಆಹಾರದ ಹೆಚ್ಚುವರಿಯಷ್ಟು ಅಂದ್ರೆ ಫುಡ್ ಸರ್ಪ್ಲಸ್ ಹೆಚ್ಚಾಗಿ ಉತ್ಪಾದನೆಯನ್ನು ಮಾಡಿ ನಮ್ಮ ಪಕ್ಕದ ರಾಷ್ಟ್ರಗಳಿಗೆ ಸಂಕಷ್ಟ ಪರಿಸ್ಥಿತಿಗಳಲ್ಲಿ, ಉದಾಹರಣೆಗಳಿಗೆ ಇತ್ತೀಚಿನ ದೇಶಗಳಲ್ಲಿ ಶ್ರೀಲಂಕಾಕ್ಕಾಗಿರ್ಬೋದು, ಅಫ್ಘಾನಿಸ್ತಾನಕ್ಕಾಗಿರ್ಬೋದು, ಬೇರೆ ದೇಶಗಳಿಗೆ ನಾವು ಈಗಾಗಲೇ ರಫ್ತು ಮಾಡತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಹೆಚ್ಚು ಆಹಾರ ಉತ್ಪಾದನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣಗಳು ನಾವು ಕೃಷಿಯಲ್ಲಿ ಕ್ರಾಂತಿಕಾರಿಕ ಹೆಜ್ಜೆಗಳು ಏನು 1950 ಕಾಣ್ತಾ ಬಂದ್ವಿ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ಗ್ರೀನ್ ರೆವಲ್ಯೂಷನ್ 1965 ಪ್ರಾರಂಭವಾಗಿರ್ತಕ್ಕಂಥದ್ದು. ಹಸಿರು ಕ್ರಾಂತಿ ಅಂದ್ರೆ ಸ್ವಾತಂತ್ರ್ಯದ ನಂತರ ನಾವು ಆಹಾರ ಧಾನ್ಯಗಳಿಗೆ ಹೆಚ್ಚು ಅವಲಂಬನೆ ಇಟ್ಕೊಂಡು ಅದರಲ್ಲಿ ಹೆಚ್ಚು ಉತ್ಪಾದನೆಯನ್ನ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ಅಂದೇ ಡಾಕ್ಟರ್ ಸ್ವಾಮಿನಾಥನ್ ರವರ ಒಂದು ಕರೆಗೆ ಅಂದಿನಿಂದ ಇವತ್ತಿನವರೆಗೂ ಕೂಡ ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ. ತದನಂತರ 1975 ವೈಟ್ ರೆವಲ್ಯೂಷನ್ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಅಂದಿನ ವಿಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಆಪರೇಷನ್ ಫ್ಲಡ್ ಅನ್ನೋ ಒಂದು ಕರೆಯನ್ನು ಕೊಟ್ಟರು. ಇದರಿಂದ ಎಲ್ಲ ರೈತರು ಕೂಡ ಸಂಘಟನೆಯಾಗಿ ಇವತ್ತು ನಾವು ಹಾಲಿನಲ್ಲಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿ ಮತ್ತು ಬೇರೆಯವರಿಗೆ ನಾವು ಕೂಡ ರಫ್ತು ಮಾಡ್ತಾ ಇದ್ದೇವೆ. ಅದೇ ರೀತಿ ಬ್ಲೂ ರೆವಲ್ಯೂಷನ್ ಅಂದ್ರೆ ನೀಲಿ ಕ್ರಾಂತಿ 1985-90 ಕಾಣ್ತಕ್ಕಂಥದ್ದು. ಮೀನುಗಾರಿಕೆಯನ್ನ ಅಭಿವೃದ್ಧಿಪಡಿಸೋದು, ನಿರ್ವಹಣೆ ಮಾಡೋದು ಮತ್ತೆ ಅದಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕು ಅನ್ನೋದ್ರ ಮುಖಾಂತರ ಅಂದಿನ ಪಾಲಿಸಿಯನ್ನ ಸರ್ಕಾರ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಯೆಲ್ಲೋ ರೆವಲ್ಯೂಷನ್ 1986-90 ಹಳದಿ ಕ್ರಾಂತಿ ಅಂದ್ರೆ ಖಾದ್ಯ ತೈಲಗಳು ಅಂದ್ರೆ ಆಹಾರಕ್ಕೆ ಬಳಸತಕ್ಕಂಥ ತೈಲಗಳ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಬೇಕು ಅಂತ, ಅದರಲ್ಲಿ ಎರಡು ಬೆಳೆಗಳು ಅತಿ ಮುಖ್ಯವಾಗಿ ಸಾಸಿವೆ ಮತ್ತು ಎಳ್ಳು ಬೆಳೆಗಳನ್ನ ನಾವು ಸ್ವಾವಲಂಬಿ ಆಗ್ಬೇಕಂತ, ಹೆಚ್ಚಾಗಿ ಉತ್ಪಾದನೆಗೆ ನಾವು ಆಹಾರಕ್ಕೆ ಬಳಕೆ ಮಾಡ್ತಿರ್ತಕ್ಕಂಥ ಒಂದು ಎಣ್ಣೆ ಆಗಿರೋದ್ರಿಂದ. ತದನಂತರ ಸಿಲ್ವರ್ ರೆವಲ್ಯೂಷನ್ ಅಂತ ಅಂದ್ರೆ 1990-95 ಈ ಮೊಟ್ಟೆಗಳ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಅಂದ್ರೆ ನಮಗೆ ಆಹಾರದ ಸೆಕ್ಯೂರಿಟಿಯಿಂದ ಹಿಡಿದು ಸಫಿಷಿಯನ್ಸಿ ಲೆವೆಲ್ವರೆಗೂ ಕೂಡ ಬೇಕಾಗಿರ್ತಕ್ಕಂತ ಎಲ್ಲ ಉತ್ಪಾದನೆಗಳಿಗೆ ಜಾಸ್ತಿ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕ್ರಾಂತಿಗಳನ್ನು ಮಾಡಿರ್ತಕ್ಕಂಥದ್ದು. ತದನಂತರ ಒಂದು 8ನೇ ಹಣಕಾಸಿನ ಯೋಜನೆಯಲ್ಲಿ ಬ್ರೌನ್ ರೆವಲ್ಯೂಷನ್ ಅಂದ್ರೆ ಕಾಫಿ ಬೆಳೆಯನ್ನು ಉತ್ತೇಜನ ಮಾಡತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಪ್ರದೇಶವನ್ನ ಬೇರೆ ನೆರೆ ರಾಷ್ಟ್ರಗಳು ಹೆಚ್ಚಾಗಿ ಬೆಳೆತಿರ್ತಕ್ಕಂಥ ಒಡಂಬಡಿಕೆ ಮಾಡಿಕೊಂಡು ಅದರ ಬೆಳೆ ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆ ಒಂದು ಅಭಿವೃದ್ಧಿ ಪಡಿಸತಕ್ಕಂಥ ಒಂದು ರೆವಲ್ಯೂಷನ್ ಅನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂದಿರತಕ್ಕಂಥದ್ದು ಗ್ರೀನ್ ರೆವಲ್ಯೂಷನ್ ಅಂತ ಅಂದ್ರೆ ನಾವು ಯಾವುದೇ ಬೆಳೆಯನ್ನು ಬೆಳೆಯಬೇಕಾದ್ರೆ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಬೆಳೆಗಳಿಗೆ ರಸಗೊಬ್ಬರ, ಆ ರಸಗೊಬ್ಬರ ಉತ್ಪಾದನೆಯನ್ನು ಕೂಡ ಹೆಚ್ಚಿಗೆ ಮಾಡತಕ್ಕಂಥ ಒಂದು ರೆವಲ್ಯೂಷನ್ ಗ್ರೇ ರೆವಲ್ಯೂಷನ್ ಅಂತ ಬಂತು. ತದನಂತರ ಇತ್ತೀಚಿನ ದಿವಸಗಳಲ್ಲಿ ತಾವೆಲ್ಲ ಕಾಣ್ತಾ ಇದ್ದರೆ ಗೋಲ್ಡನ್ ರೆವಲ್ಯೂಷನ್ ಅಂತ, ಅಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇರತಕ್ಕಂಥದ್ದು, ಅದೇ ರೀತಿ ಜೇನು ಕೃಷಿಗೆ ಕೂಡ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇರತಕ್ಕಂಥದ್ದು. ಸೊ ಇವೆಲ್ಲವೂ ಪಂಚವಾರ್ಷಿಕ ಯೋಜನೆ ಅಡಿಗಳಲ್ಲಿ ಸ್ವಾತಂತ್ರ್ಯದ ನಂತರ ಈ ಕಳೆದ 70 ವರ್ಷಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೊರತೆಯಿಂದ ನಾವು ಸಾಕಷ್ಟು ಉತ್ಪಾದನೆ ಮಾಡಲಿಕ್ಕೆ ಈ ಹೆಜ್ಜೆಗಳನ್ನ ಭಾರತ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ, ಮತ್ತೆ ಆ ಒಂದು ನಮ್ಮ ಸಂಶೋಧನೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಡಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳು ಈ ಒಂದು ದೃಢ ನಿರ್ಧಾರದಿಂದ, ಕೃಷಿ ತಂತ್ರಜ್ಞಾನಗಳಿಂದ ಇವತ್ತು ನಾವೊಂದು ಸೆಲ್ಫ್ ಸಫಿಷಿಯನ್ಸಿಗೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದನ್ನ ಒಂದು ಬಹಳ ಹೆಮ್ಮೆಯಿಂದ ನಾವು 75 ವರ್ಷದ ಒಂದು ಸಂಭ್ರಮಾಚರಣೆಯನ್ನ ವಿಶೇಷವಾಗಿ ಕೃಷಿಗೆ ನಾವು ಇವತ್ತು ನೀಡಬೇಕಾದಂತದ್ದು ಇದೆ. ಇವತ್ತಿನ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯದ ನಂತರದಲ್ಲಿ ಭತ್ತದ ಕ್ಷೇತ್ರ ಬೆಳವಣಿಗೆಯಲ್ಲಿನ ಸಾಧನೆಗಳು ಏನೇನು ಅಂತ. ಅದರಲ್ಲಿ ನೋಡೋದಾದ್ರೆ ಭಾರತವು ತನ್ನ ಸ್ವಾತಂತ್ರ್ಯದ 7.5 ದಶಕಗಳ ಅವಧಿಯಲ್ಲಿ ಆಹಾರದ ಒಂದು ಆಮದಿನಿಂದ ಇವತ್ತು ಆಹಾರ ಹೆಚ್ಚುವರಿ ರಾಷ್ಟ್ರವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು ತಮಗೆಲ್ಲರ ಸಾಕ್ಷಿಯನ್ನು ನಾವು ಕಂಡಿದ್ದೇವೆ. ನಮ್ಮ ಭಾರತವು ಕೂಡ ಬೇರೆ ರಾಷ್ಟ್ರಗಳನ್ನ ಹೋಲಿಸಿದಾಗ, ಸುಮಾರು 195 ರಾಷ್ಟ್ರಗಳಿಗೆ ಹೋಲಿಸಿದಾಗ, ಚೀನಾದ ನಂತರ ಪ್ರಪಂಚದಲ್ಲಿ 22% ಪಾಲನ್ನ ಹೊಂದಿರತಕ್ಕಂಥದ್ದು, ಅದರಲ್ಲಿ ಭತ್ತಕ್ಕೆ 2ನೇ ಅತಿ ದೊಡ್ಡ ದೇಶವಾಗಿ ಅಕ್ಕಿ ಉತ್ಪಾದನೆಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಚೀನಾದ ನಂತರ. 2021 ಒಟ್ಟು ಉತ್ಪಾದನೆ ಭತ್ತಕ್ಕೆ ಸಂಬಂಧಪಟ್ಟಂಗೆ 124 ಮಿಲಿಯನ್ ಟನ್ನಷ್ಟು, ಹಾಗೂ ಸರಾಸರಿ ಇಳುವರಿ ಅಂದ್ರೆ ಒಂದು ಹೆಕ್ಟರ್ಗೆ 2.7 ಟನ್ನಷ್ಟು ನಾವು ಅಕ್ಕಿಯನ್ನ ಬೆಳೀತಾ ಇದೀವಿ. ಅಂದ್ರೆ ಭತ್ತದ ಉತ್ಪಾದನೆ 4.1 ಟನ್ನಷ್ಟು ಇದೆ. ಇದು ತುಂಬಾ ಹೆಚ್ಚಿಗೆ ಆಗಿರತಕ್ಕಂಥದ್ದು. ಅಕ್ಕಿಯಲ್ಲಿ ಸಾಮಾನ್ಯ ಗುಣಮಟ್ಟ ಮತ್ತು ಬಾಸ್ಮತಿ ಅಕ್ಕಿಯನ್ನು ಇವತ್ತು ನಾವು ರಫ್ತು ಮಾಡ್ತಿರ್ತಕ್ಕಂಥದ್ದು ನಮಗೆ ಒಂದು ಸಂತೋಷದ ಸುದ್ದಿ. ಇದರಿಂದ ದೇಶದ ಒಟ್ಟು 1.35 ಶತಕೋಟಿ ಜನರಿಗೆ ಈ ಒಂದು ಆಹಾರದ ಭದ್ರತೆಯನ್ನು ನಾವು ಕಂಡುಕೊಂಡಿದ್ದೇವೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ನೋಡೋದಾದ್ರೆ ಅಂದಿನ ದಿವಸಗಳಲ್ಲಿ ಭತ್ತಕ್ಕೆ ಬೆಳವಣಿಗೆಗೆ ಪೂರಕವಾದ ಸಂಶೋಧನೆಗಳಾಗಿರ್ಬೋದು, ಭತ್ತದ ತಳಿಗಳಾಗಿರ್ಬೋದು, ಅದರ ಒಂದು ಆವಿಷ್ಕಾರ ಕಡಿಮೆ ಇತ್ತು. ಸ್ಥಳೀಯವಾಗಿ ರೈತರೇ ಗುರುತಿಸತಕ್ಕಂಥದ್ದು ಅಥವಾ ಆ ಪ್ರದೇಶದಲ್ಲಿ ಗುರುತಿಸತಕ್ಕಂಥದ್ದು ಅಂದ್ರೆ ಲೋಕಲ್ ಲ್ಯಾಂಡ್ ರೇಸಸ್ ಅಂತ ಕರಿತಿದ್ವಿ. ಅವು ಎಲ್ಲವೂ ಏಕವಾರ್ಷಿಕ ಬೆಳೆಗಳಾಗಿರ್ತಕ್ಕಂಥದ್ದು, ಅಂದ್ರೆ ಸುಮಾರು 180 ದಿವಸದ ಅವಧಿ ಇರತಕ್ಕಂಥ ತಳಿಗಳನ್ನ ಅಂದಿನ ದಿವಸದಲ್ಲಿ ಅದು ಪ್ರಚಲಿತವಾಗಿ ಬೆಳೀತಾ ಬಂದಿರತಕ್ಕಂಥದ್ದು. ಅದು ಬೆಳೆ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಯಾವುದೇ ರೀತಿ ಹೊಂದ್ಕೊಂಡಿರಲಿಲ್ಲ. ಅಂದ್ರೆ ಅದು ಪ್ರಕಾಶ ಸಂವೇದನೆ ಆಗಿರ್ಬೋದು, ಹೆಚ್ಚು ಬೆಳವಣಿಗೆಯಾಗಿ ಅಂದಿನ ಒಂದು ಮಳೆ ಆಗಿರ್ಬೋದು, ಪೋಷಕಾಂಶಗಳಿಂದ ರೋಗಗಳು ಕೀಟಗಳಿಗೆ ನಿರ್ವಹಣೆ ಸಮಗ್ರವಾಗಿ ನಾವು ಸ್ವಾತಂತ್ರ್ಯದ ಪೂರ್ವದ ದಿನಗಳಲ್ಲಿ ಕಾಣ್ಕೊಂಡಿಲ್ಲ. ತದನಂತರ ಯಾವಾಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಅದಕ್ಕೆ ಆದಂತಹ ಒಂದು ನಿರ್ದಿಷ್ಟವಾಗಿ, ಅಂದ್ರೆ ಯಾವಾಗ ನಾವು ಸ್ವಾತಂತ್ರ್ಯ ದೊರೆತ ತಕ್ಷಣ ನಮಗೆ ಆಹಾರದ ಕೊರತೆಗಳು ಲಕ್ಷಣಗಳು ಕಾಣ್ತಾ ಬಂದು ಆಹಾರದ ಭದ್ರತೆಯನ್ನು ನಾವು ನೋಡಬೇಕು ಅಂತ ಬಂದಾಗ 1965 ನಾವು ಮೊಟ್ಟ ಮೊದಲನೇ ಬಾರಿಗೆ ಅರೆಗಿಡ್ಡ ತಳಿಗಳು ಅಂದ್ರೆ ಕುಬ್ಜ ತಳಿಗಳನ್ನ ನಾವು ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಂಡ್ವಿ. ಸೊ ಮೊಟ್ಟ ಮೊದಲನೇದಾಗಿ TN1 ಅನ್ನೋ ಒಂದು ತೈವಾನ್ನಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೊದಲ ತಳಿಯನ್ನ ನಾವು ಹಸಿರು ಕ್ರಾಂತಿಯ ಒಂದು ಅಂಗವಾಗಿರ್ತಕ್ಕಂಥ ಒಂದು ಆಂದೋಲನದಲ್ಲಿ ಬಳಕೆ ಮಾಡಿದ್ವಿ. ಅದು ಆದ ನಂತರ 1966 ಕೇವಲ 1-2 ವರ್ಷಗಳಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳು ಒಂದು ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ರು, ಅದು IR8 ಅಂತ. ಅದು ಕೂಡ ಅರೆಗಿಡ್ಡ ಮತ್ತು ಕುಬ್ಜ ತಳಿ, ಭಾರತದ ದೇಶದಲ್ಲಿ ಮೊಟ್ಟ ಮೊದಲ ಅರೆ ಕುಬ್ಜ ಅಥವಾ ಅರೆಗಿಡ್ಡ ತಳಿಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಸಂಸ್ಥೆಯಿಂದ. ಸೊ ಇದನ್ನ ನಾವು ಅಂದಿನ ದೇಶಗಳಲ್ಲಿ ಇದನ್ನ ಮಿರಾಕಲ್ ರೈಸ್ ಅಂತ ಕರಿತೀವಿ. ಯಾಕಂದ್ರೆ ಅದರ ಒಂದು ಉತ್ಪಾದನೆ ಹೆಚ್ಚಾಗಿ ಹೆಚ್ಚು ಕಡಿಮೆ ನಮಗೆ ಬೇಕಾಗಿರ್ತಕ್ಕಂಥ ಆಹಾರದ ಒಂದು ಸೆಕ್ಯೂರಿಟಿಯಿಂದ ನಾವು ಮಿನಿಮಮ್ ಸಫಿಷಿಯಂಟ್ ಲೆವೆಲ್ಗೆ ಬಂದು ನಿಲ್ಲಕ್ಕೆ ಅದು ಒಂದೇ ತಳಿ ನಮಗೆ ಕಾರಣವಾಯಿತು. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಾರ್ವಜನಿಕ ಕ್ಷೇತ್ರದಿಂದ ಬಿಡುಗಡೆಯಾಗಿರ್ತಕ್ಕಂಥ ತಳಿ ಇಷ್ಟು ಪ್ರಚಲಿತವಾಗಲಿಕ್ಕೆ ಕೇವಲ 2-3 ವರ್ಷಗಳಲ್ಲಿ ಸಾಧನೆಯನ್ನು ಕಂಡುಕೊಂಡಿದ್ದೇವೆ. ಈಗ 1965 ಅಂದಿನ ದಿವಸದಿಂದ ಹಿಡಿದು ಇಂದಿನ ದಿವಸದವರೆಗೆ, ಅಂದ್ರೆ 2022 ಸಾರ್ವಜನಿಕ ಕ್ಷೇತ್ರದಿಂದ ಅಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಡಿಯಲ್ಲಿ 1199 ತಳಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದರಲ್ಲಿ 177 ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವತ್ತು ನಮಗೆ ಬಹಳ ಹೆಮ್ಮೆಯನ್ನು ಕೊಡ್ತಕ್ಕಂಥದ್ದು. ಬೇರೆ ಬೇರೆ ಪ್ರದೇಶಗಳಿಗೆ, ಪ್ರಾಂತ್ಯಗಳಿಗೆ, ವಲಯಗಳಿಗೆ ಸಂಬಂಧಪಟ್ಟಂಥ ತಳಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ಬಿಡುಗಡೆ ಮಾಡೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಕೆಲವೊಂದಿಷ್ಟು ಮಾನದಂಡಗಳನ್ನು, ಯಾಕಂದ್ರೆ ಒಂದು ತಳಿಗಳನ್ನು ಬಿಡುಗಡೆ ಮಾಡಿ ಆ ಪ್ರದೇಶಕ್ಕೆ ಅದನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಸಿಗುವವರೆಗೂ ಇದು ಕನಿಷ್ಠ ಪಕ್ಷ 5-6 ವರ್ಷಗಳು ಬೇಕು. ಸೊ ಇಷ್ಟು ತಳಿಗಳನ್ನ ಭಾರತ ದೇಶದಲ್ಲಿ ಈಗ ಅದು ಸಾರ್ವಜನಿಕ ಸಂಸ್ಥೆಗಳಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದಕ್ಕೆ ಕೆಲವೊಂದಿಷ್ಟು ಮಾನದಂಡಗಳು ಅಧಿಸೂಚನೆಯಾಗಿ ಈ ತಳಿಗಳು ಆಲ್ರೆಡಿ ಬಿಡುಗಡೆಯಾಗಿ ಕೇಂದ್ರದಿಂದ ಶಿಫಾರಸು ಆಗಿರ್ತಕ್ಕಂಥದ್ದು. ಆ ಹೆಜ್ಜೆ ಗುರುತುಗಳನ್ನು ನೋಡೋದಾದ್ರೆ 1946 2022 ಈ 22 ಹೊಸ ಹೆಜ್ಜೆಗಳು ಅಂದ್ರೆ ಆ ಒಂದು 75 ವರ್ಷಗಳಲ್ಲಿ ಭತ್ತಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ತಂತ್ರಜ್ಞಾನಗಳು, ಸಂಸ್ಥೆಗಳು ಮತ್ತೆ ಸುಸಂಘಟಿತ ಸಂಸ್ಥೆಗಳಂತಾಗಿ 22 ಹೆಜ್ಜೆಗಳನ್ನು ಕಂಡುಕೊಂಡು ಬಂದು ಅದರಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. 1947 ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ ಸೆಂಟ್ರಲ್ ರೈಸ್ ರಿಸರ್ಚ್ ರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಅಂತ ಹೇಳಿ ಕಟಕ್ನಲ್ಲಿ ಒಡಿಶಾ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಭತ್ತಕ್ಕೋಸ್ಕರನೇ ವಿಶೇಷವಾಗಿ ಸಂಶೋಧನೆ ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಒಂದು ನಿಯಂತ್ರಣದ ಸಂಸ್ಥೆ ಆಗಬೇಕು ಅಂತ 1946 ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಏನ್ ಮಾಡಿತ್ತು, ಇಡೀ ರಾಷ್ಟ್ರವನ್ನು ನಾವು ನಿರ್ವಹಣೆ ಮಾಡಲಿಕ್ಕಾಗಲ್ಲ, ಇದಕ್ಕೆ ಒಂದು ನಾವು ಪ್ರತಿಯೊಂದು ರಾಜ್ಯದಲ್ಲಿ ಆ ವಲಯಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಭಾರತೀಯ ಅನುಸಂಧಾನ ಪರಿಷತ್ತಿನಡಿಯಲ್ಲಿ ಕೃಷಿ ಸುಸಂಘಟಿತ ಬೆಳೆ ಉತ್ಪಾದನೆ ಕೇಂದ್ರ ಅಂದ್ರೆ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅನ್ನೋ ಒಂದು ಸಂಸ್ಥೆಗಳನ್ನ, ಮುಖ್ಯ ಸಂಸ್ಥೆಯನ್ನು ಹೈದರಾಬಾದ್ನಲ್ಲಿ ಮಾಡಿ ದಕ್ಷಿಣಕ್ಕೆ, ಉತ್ತರಕ್ಕೆ, ಪಶ್ಚಿಮಕ್ಕೆ, ಪೂರ್ವಕ್ಕೆ ಸಂಬಂಧಪಟ್ಟಂತೆ 1965 ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ಒಟ್ಟು ಸುಮಾರು 137-140 AICRP ಅಂಡ್ ಪ್ಯಾಡಿ ಅನ್ನೋ ಒಂದು ಸೆಂಟರ್. ನಮಗೆ ಖುಷಿ ಸಂಗತಿ ಏನಂದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ನಮ್ಮ ಬ್ರಹ್ಮಾವರದಲ್ಲೂ ಕೂಡ ಒಂದು ಸೆಂಟರ್ ಇದೆ ಅನ್ನೋದ್ರ ಬಗ್ಗೆ ಈ ಭತ್ತ ಸಂಶೋಧನೆ ಮಾಡಲಿಕ್ಕೆ. 1966 ಮಿರಾಕಲ್ ರೈಸ್, ನಾನು ಆಗ್ಲೇ ಹೇಳಿದಂಗೆ IR-8 ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. 1968 ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮತ್ತೊಂದು ಮೊಟ್ಟ ಮೊದಲ ಕುಬ್ಜ ತಳಿ ಅಂತಂದ್ರೆ ಜಯ, ಇವತ್ತಿಗೂ ಕೂಡ ಪ್ರಚಲಿತವಾಗಿರತಕ್ಕಂಥ ಸುಮಾರು 6 ದಶಕಗಳಾದರೂ ಕೂಡ ಜಯ ಅನ್ನೋ ಒಂದು ತಳಿ ಇವತ್ತಿಗೂ ಕೂಡ ಪ್ರಚಲಿತವಾಗಿರತಕ್ಕಂಥದ್ದು. ಯಾಕೆ ಈ ತಳಿಗಳಿಗೆ ಹೊತ್ತು ಹೆಚ್ಚು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವು ಸಾಕಷ್ಟು ಭತ್ತದ ತಳಿಗಳನ್ನ ಕಾಣ್ತಾ ಇದ್ದೇವೆ, ಒಂದಿಲ್ಲ ಅಂದ್ರೆ ಇನ್ನೊಂದು. ಅಂದಿನ ಕಾಲದಲ್ಲಿ ಎಲ್ಲರೂ ಅಟ್ಟೆ ಟೈಮ್ ಬೆಳಿಲಿಕ್ಕೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೀತಕ್ಕಂಥ 2 ತಳಿಗಳು ಇಡೀ ದೇಶವನ್ನು ಆಳಿರ್ತಕ್ಕಂಥದ್ದು, ಒಂದು IR-8 ಮತ್ತು ಜಯ. ಅದೇ ರೀತಿ 1981 ಮತ್ತೊಂದು ಮಿರಾಕಲ್ ರೈಸ್ ವೆರೈಟೀಸ್ ಅನ್ನ ಅಂದ್ರೆ IR-36 ಅನ್ನೋದನ್ನು ಬಿಡುಗಡೆ ಮಾಡಿದ್ರು. 1983 ಮತ್ತೆ ಭತ್ತದ ಬೆಳೆ ಇನ್ನೂ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅನ್ನೋ ಒಂದು ಮತ್ತೊಂದು ಸಂಸ್ಥೆಯನ್ನು ಹೈದರಾಬಾದ್ನಲ್ಲಿ ಪ್ರಾರಂಭ ಮಾಡಿದ್ರು. 1989 ಮೊದಲ ಅರೆ ಕುಬ್ಜ ಅಂದ್ರೆ ಸೆಮಿ ಡಾರ್ಫ್ ವೆರೈಟೀಸ್ ಅಂತ ನಾವು ಬಾಸ್ಮತಿ ತಳಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಪೂಸಾ ಬಾಸ್ಮತಿ 1 ಅಂತ. ಇದ್ರ ವಿಶೇಷತೆ ಏನಪ್ಪ ಅಂತಂದ್ರೆ, ಇವತ್ತು ಒಂದು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಬಾಸ್ಮತಿ ಅಕ್ಕಿಯಲ್ಲಿ 90% ಇದು ಒಂದೇ ತಳಿ ನಮಗೆ ಇರ್ತಕ್ಕಂಥದ್ದು, ಪೂಸಾ ಬಾಸ್ಮತಿ 1 ಅಂತದ್ದು. ಇದು ಸುಮಾರು 2,000 ಕೋಟಿಗೂ ಹೆಚ್ಚು ವಹಿವಾಟನ್ನು ವಾರ್ಷಿಕವಾಗಿ ಮಾಡ್ತಾ ಇರತಕ್ಕಂಥ ತಳಿ ಇದು. ಇದು ವಿಶೇಷ ನಾನು ಏನಪ್ಪಾ ಅಂದ್ರೆ, ಇದು ಸಾರ್ವಜನಿಕ ಸಂಸ್ಥೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ. 1991 ಮೊಟ್ಟ ಮೊದಲ ಹೈಬ್ರಿಡ್ ತಳಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಆಂಧ್ರದಿಂದ, APHR-1 ಅಂತ ಒಂದು ತಳಿ. ಅಂದ್ರೆ ಇಳುವರಿ ಉತ್ಪಾದಕತೆ ಈಗ ನಾನು 2.7 ಟನ್ ಏನ್ ಹೇಳಿದ್ದೆ, ಅದು 5-6 ಟನ್ ಅಷ್ಟು ಭತ್ತ ಉತ್ಪಾದನೆ ಮಾಡತಕ್ಕಂಥ ಹೈಬ್ರಿಡ್ ತಳಿಗಳನ್ನ 1991 ಬಿಡುಗಡೆ ಮಾಡಿದೆ. 2005 ರಫ್ತು ಗುಣಮಟ್ಟ ಬಾಸ್ಮತಿಯ ಮತ್ತೊಂದು ಪೂಸಾ ಬಾಸ್ಮತಿ 1-1-2-1 ಅನ್ನೋ ಒಂದು ತಳಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. 2016 ಮತ್ತೆ ವಿಶೇಷತೆಗಳು ಭತ್ತದಲ್ಲಿ ಏನಪ್ಪಾ ಅಂತಂದ್ರೆ, ಎಲ್ಲ ಸಿಕ್ತು, ಆದ್ರೆ ನಾವೆಂತ ಬಯೋಫಾರ್ಟಿಫೈಡ್ ವೆರೈಟೀಸ್ ಅಂತ ಕರಿದ್ವಿ, ಅಂದ್ರೆ ಜೈವಿಕ ಬಲವರ್ಧನೆ ತಳಿಗಳನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಆ ತಳಿಯಲ್ಲಿ, ಆ ಪ್ರದೇಶದಲ್ಲಿ, ಆ ಪ್ರಾಂತ್ಯದಲ್ಲಿ ಸತುವಿನ ಕೊರತೆ ಇದೆ ಅಂದ್ರೆ ಸತು ಹೆಚ್ಚಿರ್ತಕ್ಕಂಥ ತಳಿಗಳು ಅನ್ನೋ ಒಂದು ಹೊಸ ತಳಿ DAN-45, ಮತ್ತೆ ಸಸಾರಜನಕ ಅಂದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕು ಭತ್ತದಲ್ಲಿ ಅನ್ನೋ ಒಂದು ಹೊಸ ತಳಿ DAN-310. ಈ ರೀತಿ ಜೈವಿಕ ಬಲವರ್ಧನೆ ತಳಿಗಳನ್ನ ಬೆಳೆಸ್ತಾ ಬಂದ್ವಿ. 2021 ಮೊದಲ ಸಸ್ಯನಾಶಕ ಅಂದ್ರೆ ಹರ್ಬಿಸೈಡ್ ರೆಸಿಸ್ಟೆಂಟ್ ಸಹಿಷ್ಣು ತಡ್ಕೊಂತಕ್ಕಂಥ ಪೂಸಾ ಬಾಸ್ಮತಿ 1979 ಹಾಗೂ 1981 ಅನ್ನೋ ತಳಿಗಳನ್ನು ಬೆಳೆದ. ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಭತ್ತದ ಸಂಶೋಧನೆ ನಿರಂತರವಾಗಿರ್ತಕ್ಕಂಥದ್ದು, ಇದು ನಿರಂತರವಾಗಿ ನಡಲೇಬೇಕಾಗ್ತಕ್ಕಂಥದ್ದು. ಯಾಕಂದ್ರೆ ಒಂದು ಸ್ಲೋಗನ್ ಅನ್ನ ಹೇಳ್ತಾರೆ ಅಂದ್ರೆ, ರೈಸ್ ವಿಥೌಟ್ ರೈಸ್ ಯು ಕಾಂಟ್ ಲಿವ್. ಅಂದ್ರೆ 195 ದೇಶಗಳಲ್ಲಿ

50% ಸಗಣಿಯನ್ನು ಮಿಶ್ರಣ ಮಾಡಿ ಅದಕ್ಕೆ ಒಂದು ಸೂಕ್ಷ್ಮಾಣು ಜೀವಿಗಳು ಮಿಶ್ರಣ ಮಾಡ್ತೇವೆ. ಅದು ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ ಅಂತ ಹೇಳಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅಂಗಸಂಸ್ಥೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದನ್ನ ಒಂದು ಮಿಶ್ರಣ ಮಾಡ್ತೇವೆ. ಮಿಶ್ರಣ ಮಾಡಿದ್ಮೇಲೆ 30 ದಿವಸಗಳಲ್ಲಿ ಅದು ಅರೆ ಕಳಿತದೆ. ಅರೆ ಕಳಿತ ಆದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಎರೆಹುಳುಗಳನ್ನ ಬಿಡ್ತೇವೆ. ಸಾಧಾರಣವಾಗಿ ಬಿಟ್ಟಾದ್ಮೇಲೆ ಕನಿಷ್ಠ 40 ದಿವಸದಲ್ಲಿ ಇದು ಒಳ್ಳೆ ಉತ್ಕೃಷ್ಟವಾದ ಒಂದು ಎರೆಗೊಬ್ಬರವಾಗಿ ನಾವು ಕಂಡುಕೊಂಡಿದ್ದೇವೆ. ಸೊ ಈ ಅದಲ್ದಲೇನೆ ಅದರ ಒಂದು ಎರೆಗೊಬ್ಬರವನ್ನು ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಮಾರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ತುಂಬಾ ಬೇಡಿಕೆ ಇದೆ. ಸೊ ಯಾಕಂದ್ರೆ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ ಸಾರಜನಕ ನಮ್ಮ ಒಂದು ಲ್ಯಾಬೊರೇಟರಿಯಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ 1.2 ಸಾರಜನಕ ಇದೆ, 0.9 ರಂಜಕ ಇದೆ, 1.6 ಪೊಟಾಷಿಯಂಶ ಕಂಡು ಬಂದಿದೆ ನಮಗೆ. ಸೊ ಹಾಗಾಗಿ ಅದರ ಬೇಡಿಕೆ ಕೂಡ ಹೆಚ್ಚಾಗಿರೋದ್ರಿಂದ ಅದನ್ನು ಮಾರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಭತ್ತದ ಗದ್ದೆಗಳಲ್ಲಿ ಅದು ಬಂದು ನಿಂತಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದ್ರೆ ಅದನ್ನ ನಾವು ಯಾವುದೇ ರೀತಿಯಾಗಿ ಮಾನವ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ತೆಗಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಖರ್ಚು ಜಾಸ್ತಿ ಆಗೋದ್ರಿಂದ ಏನ್ ಮಾಡಬೇಕು, ಅದಕ್ಕೆ ಒಂದು ನಿರ್ದಿಷ್ಟವಾದ ಕಳೆನಾಶಕವನ್ನು ಬಳಕೆ ಮಾಡಬಹುದು. ಬೆಂಟಾಝೋನ್ ಅಥವಾ ಬಸಗ್ರಾನ್ ಅನ್ನೋ ಒಂದು ಕಳೆನಾಶಕ ಇದೇನಪ್ಪ ಅಂತಂದ್ರೆ ಭತ್ತದ ಬೆಳೆಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ, ಕಳೆಯನ್ನು ಮಾತ್ರ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಅದು ಒಂದು ನಿರ್ವಹಣೆಯನ್ನು ಮಾಡತಕ್ಕಂಥದ್ದು. 4-5 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅಂದ್ರೆ 1 ಎಕರೆಗೆ 100 ಲೀಟರ್ನಷ್ಟು ನೀರಿನ ದ್ರಾವಣ ಬೇಕಾಗ್ತದೆ. ಆ ದ್ರಾವಣವನ್ನ ಅಂದ್ರೆ 500 ml ದ್ರಾವಣ ಮಿಕ್ಸ್ ಮಾಡಿಕೊಂಡು 1 ಎಕರೆ ಪ್ರದೇಶಕ್ಕೆ ಸಿಂಪರಣೆ ಮಾಡಿದ್ದೆ ಅಂದ್ರೆ ಕೇವಲ 4-5 ದಿವಸದಲ್ಲಿ ಅದು ಬತ್ತಿ ಹೋಗಿ ಯಾವುದೇ ರೀತಿಯಾಗಿ ಭತ್ತದ ಬೆಳೆಗೆ ತೊಂದರೆ ಕೊಡೋದಿಲ್ಲ. ಇನ್ನ ಒಂದು ನಾನ್ ಸೆಲೆಕ್ಟಿವ್ ಹರ್ಬಿಸೈಡ್ ಅಂದ್ರೆ ಜಲಚರಿಗಳು ಇರೋದಿಲ್ಲ, ಕೆರೆಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಬೇಕು, ಆ ನೀರನ್ನ ಯಾವುದೇ ಪ್ರಾಣಿ ಪಕ್ಷಿಗಳು ಕುಡಿಯೋದಿಲ್ಲ ಅಂತ ಸಂದರ್ಭಗಳಲ್ಲಿ ಇದ್ದರೆ ಮಾತ್ರ ಡೈಕ್ವಾಟ್ 4 g/L ಅನ್ನೋ ಒಂದು ಕಳೆನಾಶಕವನ್ನ ಸಿಂಪರಣೆ ಮಾಡಿದಾಗ ಅದು ಕೂಡ ಅಲ್ಲಿರ್ತಕ್ಕಂಥ ಅಂತರಗಂಗೆ ಜೊತೆಗೆ ಬೇರೆ ಯಾವೆಲ್ಲ ಜಲಚರ ಕಳೆಗಳು ಇರ್ತವೆ ಅವೆಲ್ಲವೂ ಕೂಡ ನಿರ್ಮೂಲನೆ ಆಗ್ತದೆ. ಇನ್ನು ಮೂರನೇದಾಗಿ ಕೀಟಗಳ ಮುಖಾಂತರ ನಿಯಂತ್ರಣ ಮಾಡತಕ್ಕಂಥದ್ದಂದ್ರೆ ಒಂದು ನಾವು ಇಲ್ಲಿ ಕಂಡುಕೊಳ್ತಕ್ಕಂಥದ್ದು ಇದು ಬೆಳೆದು ಬಲ್ತಿರ್ತಕ್ಕಂಥ ಅಂತರ್ಗಂಗೆಯನ್ನ ತಿನ್ನೋದಿಲ್ಲ, ಹೊಸ ಚಿಗುರನ್ನು ಮಾತ್ರ ತಿಂತಕ್ಕಂಥದ್ದಿರೋದ್ರಿಂದ ಸೆರೆಟೋಬೇಗಸ್ ಸಾಲ್ವಿನಿಯಂದ ಒಂದು ಕೀಟ ಬಿಂದು ಅಂತ ಏನ್ ಕಳಿತೇವೆ ಅದನ್ನ ನಾವು 1 square meter 1 g/2 ಬಿಟ್ಟಾಗ ಅದ್ರ ಮಲ್ಟಿಪ್ಲಿಕೇಶನ್ ಆಗಿ ನಿರಂತರವಾಗಿ ಅದು ಹೊಸ ಚಿಗುರುಗಳನ್ನು ಬೆಳೆಯಲಿಕ್ಕೆ ಬಿಡೋದಿಲ್ಲ. ಸೊ ಈ ರೀತಿಯಾಗಿ ವಿವಿಧ ಹಂತಗಳಲ್ಲಿ ನಾವು ಅಂತರ್ಗಂಗೆ ಕಳೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನ್ಯಾನೋ ರಸಗೊಬ್ಬರ, ಅದರಲ್ಲಿ ಅತಿ ಮುಖ್ಯವಾಗಿ ನ್ಯಾನೋ ಯೂರಿಯಾ ದ್ರಾವಣ. ಏನಪ್ಪ ಇದು ಹೊಸ ಒಂದು ಗೊಬ್ಬರ ಅಂತ ಬಹಳಷ್ಟು ಜನ ರೈತರಿಗೆ ಇತ್ತೀಚಿನ ದಿವಸಗಳಲ್ಲಿ ಕೇಳ್ತಾ ಇದ್ದೀನಿ. ಪೇಪರ್ಗಳಲ್ಲಿ ನೋಡ್ತಾ ಇದ್ರಿ, ನ್ಯೂಸ್ಗಳಲ್ಲಿ ನೋಡ್ತಾ ಇದ್ರಿ, ಟಿವಿ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀರಿ, ಮತ್ತೆ ತಮ್ಮ ಮೊಬೈಲ್ನಲ್ಲಿರ್ತಕ್ಕಂತ ಎಲ್ಲ ಮಾಧ್ಯಮ ವಾಹಿನಿಗಳು ಕೂಡ ತಾವು ಕಾಣಿಸ್ತಾ ಇದ್ದೀರಿ. ಏನಪ್ಪ ಅಂತಂದ್ರೆ ಇದು ಒಂದು ವಿಶೇಷ ರಸಗೊಬ್ಬರ. ಅಂದ್ರೆ ಈಗಿರ್ತಕ್ಕಂತ ಗಟ್ಟಿ ಗೊಬ್ಬರ ನಾವೇನ್ ಕರಿತೀವಿ ಯೂರಿಯಾವನ್ನು, ಪ್ರಿಲಿಡ್ ಯೂರಿಯಾ ಅಥವಾ ಗ್ರಾನ್ಯುಲೇಟೆಡ್ ಯೂರಿಯಾ, ಇದನ್ನ ನಾವು ರಿಪ್ಲೇಸ್ ಮಾಡಲಿಕ್ಕೆ ಅಂದ್ರೆ ಬದಲಾವಣೆ ಮಾಡಿ ದ್ರಾವಣ ರೂಪದಲ್ಲೇ ತೆಗೆದುಕೊಂಡು ಬಂದು ಖರ್ಚನ್ನ ಕಡಿಮೆ ಮಾಡಿ ಲಾಭದಾಯಕವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಈ ಒಂದು ಹೊಸ ವಿಶೇಷ ರಸಗೊಬ್ಬರ ಬಂದಿರತಕ್ಕಂಥದ್ದು. ಹಾಗಾದ್ರೆ ಯಾಕೆ ಹಳೆ ಯೂರಿಯಾನ ಯಾಕೆ ಬದಲಾವಣೆ ಮಾಡಬೇಕು ಅಂತ ನಾವು ನೋಡೋದಾದ್ರೆ, 82% ಸಾರಜನಕಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳೇ ನಾವು ಬೆಳೆಗಳಿಗೆ ಹೆಚ್ಚಿಗೆ, ಈಗ 100 kg ಯೂಸ್ ಮಾಡ್ತಿದ್ದೀವಿ ಅಂದ್ರೆ ಅದರಲ್ಲಿ 82 kg ಹೆಚ್ಚು ಸಾರಜನಕ ಮೂಲಯುಕ್ತ ರಾಸಾಯನಿಕ ಗೊಬ್ಬರಗಳನ್ನೇ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಒಂದು ಬೆಳೆಗೆ ಪೂರಕವಾಗಿ ಪ್ರಥಮ ಪೋಷಕಾಂಶಗಳೇನೆ ಅಂತ ಕರಿತೀವಿ, ಸಾರಜನಕ, ರಂಜಕ, ಪೊಟಾಷ್. ಇದರ ಅನುಪಾತ ಸ್ವಾತಂತ್ರ್ಯ ಪೂರ್ವದಲ್ಲಿ 3:2:1 ಅಂದ್ರೆ 3 kg ಸಾರಜನಕ ಬಳಕೆ ಮಾಡಿದ್ರೆ 2 kg ರಂಜಕ, 1 kg ಪೊಟಾಷ್ ಬಳಕೆ ಮಾಡ್ತಾ ಇದ್ವಿ. ಇತ್ತೀಚಿನ ದಿವಸಗಳಲ್ಲಿ ಸರಾಸರಿ ಭಾರತ ದೇಶದಾದ್ಯಂತ ಅದರ ಬಳಕೆ 9 kg ಸಾರಜನಕ, 3 kg ರಂಜಕ, 1 kg ಪೊಟಾಷ್. ಇದರ ಅನುಪಾತ ಹೆಚ್ಚಾಗಿದೆ. ಅಂದ್ರೆ 7.5 ದಶಕಗಳಲ್ಲಿ ಸುಮಾರು ಇದು 300% ಹೆಚ್ಚು ಬದಲಾವಣೆ ಆಗಿರೋದ್ರಿಂದ ರೈತರು ಹೆಚ್ಚಾಗಿ ಸಾರಜನಕ ಮೂಲ ರಾಸಾಯನಿಕ ಗೊಬ್ಬರಗಳನ್ನೇ ಅವಲಂಬಿತವಾಗಿ ಬೆಳೆಯನೆ ಆಗೋದು ಅನ್ನೋ ಒಂದು ದೃಷ್ಟಿಯಿಂದ ಉತ್ಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದಲ್ದಲೇನೆ ಪ್ರಾಬ್ಲಮ್ ಇನ್ನೊಂದೇನಪ್ಪ ಅಂತಂದ್ರೆ, ಯೂರಿಯಾದ ನಾವೇನು ಈಗ ಸದ್ಯ ಬಳಕೆ ಮಾಡಿರ್ತಕ್ಕಂಥ ಪ್ರಿಲಿಡ್ ಯೂರಿಯಾ ಅಥವಾ ಗ್ರಾನ್ಯುಲೇಟೆಡ್ ಯೂರಿಯಾ ಇದೆಯಾ, ಇದರ ಬಳಕೆ ದಕ್ಷತೆ ತುಂಬಾ ಕಡಿಮೆ. ಅಂದ್ರೆ ನಾವು 100 kg ಹಾಕಿದೀವಿ ಅಂದ್ರೆ ಗಿಡಗಳಿಗೆ ಅದರ 30-40% ಮಾತ್ರ ನಮಗೆ ಗಿಡಗಳಿಗೆ ಲಭ್ಯತೆ ಆಗ್ತದೆ. ಉಳಿದಿರ್ತಕ್ಕಂಥ 60% ಬೆಳೆಗಳಿಗೆ ಲಭ್ಯವಾಗದೆ ಅದು ವ್ಯಯವಾಗಿ ಹೋಗ್ತಾ ಇರ್ತದೆ. ಇದರಿಂದ ಏನಾಗ್ತಿದೆ, ಮಣ್ಣಿನ ಮೇಲೆ ಪರಿಣಾಮ, ಗಾಳಿಯ ಮೇಲೆ ಪರಿಣಾಮ, ನೀರಿನಲ್ಲಿ ಪರಿಣಾಮ, ಇವೆಲ್ಲವೂ ಕೂಡ ಕಂಡುಕೊಳ್ಳೋದಲ್ದಲೆ ಇದು ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ಪರಿಣಾಮಗಳನ್ನು ಇತ್ತೀಚಿನ ದೇಶಗಳಲ್ಲಿ ನಾವು ಕಂಡು ಬರ್ತಾ ಇದ್ದೇವೆ. ಅದಲ್ಲದೆ ಯೂರಿಯಾದಲ್ಲಿ ಅತಿಯಾದ ಬಳಕೆಯಿಂದ ಪರಿಸರ ಹಾನಿಯಾಗುವುದಲ್ಲದೆ ಬೆಳೆಗಳಲ್ಲಿ ಕೀಟ ಮತ್ತು ರೋಗಕ್ಕೆ ಅತಿ ಬೇಗನೆ ತುತ್ತಾಗ್ತಕ್ಕಂಥದ್ದು. ಕಾರಣ ಇಷ್ಟೇ, ಆ ಒಂದು ಯೂರಿಯಾ ಬಳಕೆ ಮಾಡಿದಾಗ ಸಕ್ಕರೆ ಪಿಷ್ಟದ ಉತ್ಪಾದನೆ ಜಾಸ್ತಿ ಆಗ್ತದೆ. ಎಲ್ಲಿ ಸಕ್ಕರೆ ಪಿಷ್ಟದ ಉತ್ಪಾದನೆ ಜಾಸ್ತಿ ಆಗ್ತದೆ, ಕೀಟಗಳ ಅಟ್ರಾಕ್ಷನ್ ಅಂತ ಏನ್ ಕರಿತೀವಿ ಅದು ಆದಷ್ಟು ಬೇಗನೆ ಬರ್ತದೆ. ಅದರಿಂದ ಏನಾಗ್ತದೆ, ಕೀಟ ಮತ್ತು ರೋಗಗಳ ಬಾಧೆಗೆ ಆದಷ್ಟು ಬೇಗ ತುತ್ತಾಗ್ತಕ್ಕಂಥದ್ದು. ಅದರಲ್ಲಿ ಅತಿ ಮುಖ್ಯವಾಗಿ ನೈಟ್ರಸ್ ಆಕ್ಸೈಡ್ ಅನ್ನೋ ಒಂದು ವಿಷಕಾರಿಕ ಅನಿಲ, ಇದು ಮಣ್ಣಿನೊಟ್ಟಿಗೆ ಮಿಶ್ರಣ ಆಗಿ ಹೆಚ್ಚಳವಾಗಿರ್ತಕ್ಕಂಥದ್ದು ಏನು ಡಿನೈಟ್ರಿಫಿಕೇಶನ್ ಮತ್ತು ಆವಿಯಾಗಿ ಹೋಗ್ತಾ ಇದೆ. ಇದು ಉಷ್ಣತೆಯನ್ನು ಹೆಚ್ಚು ಮಾಡ್ತಕ್ಕಂದ್ರೆ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಕರವಾಗಿ ಮಾಡಿಕೊಡ್ತದೆ. ಆ ಒಂದು ಉದ್ದೇಶದಿಂದ ಈ ಹೊಸ ತಂತ್ರಜ್ಞಾನ ನ್ಯಾನೋ ಯೂರಿಯಾ ದ್ರಾವಣವನ್ನು ಪ್ರಾರಂಭ ಮಾಡಿದೆ. ಸೊ ಇದನ್ನು ಪ್ರಾರಂಭ ಮಾಡಿದ್ದು ಮತ್ತೆ ಮತ್ತೊಂದು ಸಂತೋಷ ಸುದ್ದಿ ಏನಪ್ಪ ಅಂದ್ರೆ ಸಾರ್ವಜನಿಕ ಸಂಸ್ಥೆಯಿಂದ, ಇಫ್ಕೋ ಅನ್ನೋ ಒಂದು ಸಂಸ್ಥೆಯಿಂದ, ನ್ಯಾಷನಲ್ ಬಯೋಟೆಕ್ನಾಲಜಿಕಲ್ ರಿಸರ್ಚ್ ಸೆಂಟರ್ ಗುಜರಾತ್ನ ಈ ಒಂದು ಸಂಸ್ಥೆಯಿಂದ ಈ ಒಂದು ಹೊಸ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನಪ್ಪಾ ಇದು ನ್ಯಾನೋ ಯೂರಿಯಾ ಲಿಕ್ವಿಡ್ ಅಂತಂದ್ರೆ, ಇದು ದ್ರವ ರೂಪದಲ್ಲಿ ಇರ್ತದೆ. ಇದರ ಕಣಗಳು ಸಾಧಾರಣವಾಗಿ ನಾವು ಯೂರಿಯಾದಲ್ಲಿ 1-3 ಮಿಲಿಮೀಟರ್ನಷ್ಟು ಒಂದು ಕಣ ಇದ್ರೆ, ಇದರ 32 ನ್ಯಾನೋ ಮಿಲಿಮೀಟರ್ನಷ್ಟು ಕಣ ಇರುತ್ತೆ ಇದರಲ್ಲಿ. ಇದು ಅಂದ್ರೆ ಪ್ರತಿಯೊಂದು ಎಲೆಗಳು ಉಸಿರಾಟ ಮಾಡಬೇಕಾದ್ರೆ, ನಾವೇನು ಸ್ಟೊಮಾಟೋ ಅಂತ ಕರಿತೀವಿ, ಅದ್ರ ಉಸಿರಾಟದ ಮುಖಾಂತರ ಇದು ಗಿಡಗಳಿಗೆ ಹೋಗ್ತದೆ. ಇದು ದ್ರವ ರೂಪ ಇರೋದ್ರಿಂದ ಇದನ್ನ ಮಾರುಕಟ್ಟೆಗೆ 2021 ಕಳೆದ ವರ್ಷವಷ್ಟೇ ಇದನ್ನ June 2021 ಮಾರುಕಟ್ಟೆಗೆ ಇದನ್ನು ತೆಗೆದುಕೊಂಡು ಬಂದರು. ಇದನ್ನು ನೇರವಾಗಿ ಮಾರುಕಟ್ಟೆಗೆ ತರಲಿಲ್ಲ, ಇದಕ್ಕೆ ಭಾರತೀಯ ಅನುಸಂಧಾನ ಪರಿಷತ್ತು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸುಮಾರು 1186 ಕ್ಷೇತ್ರಗಳಲ್ಲಿ 96 ಬೆಳೆಗಳಲ್ಲಿ ಇದರ ಬಗ್ಗೆ ಆ ಒಂದು ಸಂಶೋಧನೆಯನ್ನ ಕಳೆದ 3-4 ವರ್ಷಗಳಿಂದ ಮಾಡಿ, ತದನಂತರ ಯಾವ ಬೆಳೆಗಳಿಗೆ ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದನ್ನ ಒಂದು ತೆಗೆದುಕೊಂಡು ಬಂದರು. ಅಂದ್ರೆ ಮೊದಲು ಪ್ರೌಢಾವೃತ್ತಿಯಲ್ಲಿ, ಅಂದ್ರೆ ನಾವು ಬಿತ್ತನೆ ಮಾಡಿದ 30 ದಿವಸಗಳ ನಂತರ ಮತ್ತು ಮೊದಲ ಸಿಂಪರಣೆಯಾದ 15-20 ದಿವಸಗಳ ನಂತರ ಹೂ ಬಿಡೋದಕ್ಕಿಂತ ಮುಂಚಿತವಾಗಿ ಈ ನ್ಯಾನೋ ಯೂರಿಯಾ ದ್ರಾವಣವನ್ನ ಬಳಕೆ ಮಾಡಬೇಕು. ಈ ನ್ಯಾನೋ ಯೂರಿಯಾ ಬಳಕೆ ಮಾಡೋದು ಹೇಗಪ್ಪ ಅಂತಂದ್ರೆ, ಇದರಲ್ಲಿ ಒಂದು ಬಾಟಲ್ ಅಂದ್ರೆ ಇದು 500 ml ನಲ್ಲಿ ಸದ್ಯದ ಮಾರುಕಟ್ಟೆಯಲ್ಲಿ ಇರತಕ್ಕಂತ ಒಂದು ಪ್ರಾಡಕ್ಟ್. ಇದು 500 ml ಗೆ 240 ರೂಪಾಯಿ ಈಗ ಸದ್ಯ ಮಾರುಕಟ್ಟೆ ದರ ಇದೆ. ಈ ಬಾಟಲ್ ನಲ್ಲಿ 40,000 ppm ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಕರೀತಾರೆ, ಪ್ರತಿಯೊಂದು ಕಣದಲ್ಲಿ ಕೂಡ ಆ ಪೋಷಕಾಂಶದ ಸತ್ವವನ್ನು ಹೊಂದಿರ್ತದೆ ಅದು. ಅಂದ್ರೆ ವಿಜ್ಞಾನ ಏನ್ ಹೇಳ್ತದೆ, ಆ 40,000 ppm ಈಗಿರ್ತಕ್ಕಂಥ 45 kg ಯೂರಿಯಾ ಎಷ್ಟು ಗಿಡಗಳಿಗೆ ಕೊಡ್ತಾ ಇದೆಯೋ ಅಷ್ಟು ಪ್ರಮಾಣದ ಪೋಷಕಾಂಶವನ್ನ ಈ ನ್ಯಾನೋ ಯೂರಿಯಾ ಲಿಕ್ವಿಡ್ ಕೊಡ್ತದೆ ಅನ್ನೋದು ವಿಜ್ಞಾನದ ಪ್ರಕಾರ. ಈಗ ಅದು ರೈತರು ಬಂದಿರೋದ್ರಿಂದ ರೈತರು ಅದನ್ನ ಬಳಕೆ ಮಾಡಿ ಅದರ ಅನುಭವಗಳನ್ನ ತಿಳಿಸಬೇಕು. ಸೊ ಇದು 1 ಎಕರೆಗೆ ಮೇಲ್ಗೊಬ್ಬರವಾಗಿ, ಇದು ಮೂಲ ಗೊಬ್ಬರವಾಗಿ ಅಲ್ಲ, ಮೇಲ್ಗೊಬ್ಬರವಾಗಿ 2 ಹಂತಗಳಲ್ಲಿ ನಾನೀಗ ಆಗ್ಲೇ ಹೇಳಿದ್ರಂಗೆ 30-35 ದಿವಸಗಳು ಮತ್ತೆ ಮೊದಲನೇ ಸಿಂಪರಣೆಯಾದ 20-25 ದಿವಸ ಅಥವಾ ಹೂ ಬರುವುದಕ್ಕಿಂತ ಮುಂಚಿತವಾಗಿ ಇದರ ಬಳಕೆಯನ್ನ ಮಾಡಬೇಕು. ಸೊ ಇದೇನಾಗ್ತದೆ, ಈ ಗಿಡದನ್ನ ಸಿಂಪರಣೆ ಮಾಡಿದ ತಕ್ಷಣ 4 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಇದನ್ನು ಎಲೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಸಿಂಪರಣೆ ಮಾಡಿದಾಗ ಇದು ಸುಲಭವಾಗಿ ಗಿಡದಲ್ಲಿ ಹೀರ್ಕೊಂಡು ಎಲೆಗಳ ಪತ್ರ ಅರಿತು ಅಂತ ಕರಿತೀವಿ, ಅಂದ್ರೆ ಸ್ಟೊಮಾಟ ಪತ್ರ ರಂಧ್ರ ಅಂತ ಏನ್ ಕರಿತೀವಿ, ಸ್ಟೊಮಾಟ ಮತ್ತೆ ಇತರ ರಂಧ್ರಗಳ ಮುಖಾಂತರ ಒಂದು ಫ್ಲೋಯಂ ಅಂದ್ರೆ ಏನು ನೀರು ಸರಬರಾಜು ಮಾಡ್ತದೆ, ಎರಡಿರುತ್ತದೆ ಗಿಡಗಳಲ್ಲಿ, ಒಂದು ಜೈಲಂ ಮತ್ತೆ ಫ್ಲೋಯಂ ಅಂತ, ನೀರು ಸರಬರಾಜು ಮಾಡತಕ್ಕಂತ ಒಂದು ಆವಿಯ ಮುಖಾಂತರ ಪ್ರತಿ ಸಸ್ಯದ ಭಾಗದಲ್ಲಿ ಕೂಡ ಇದು ಸರಬರಾಜು ಆಗ್ತದೆ. ತೀಕ್ಷಣವಾಗಿ ಸರಬರಾಜು ಆಗೋದ್ರಿಂದ ಗಿಡದಲ್ಲಿ ಸಸ್ಯ ಶಾರೀರಿಕ ಕ್ರಿಯಾಶಾಸ್ತ್ರ ಬದಲಾವಣೆಗಳಾಗಿ ಸಸಾರಜನಕ ಮತ್ತು ಆಮ್ಲಗಳು ಉತ್ತೇಜನಗೊಂಡು ಬೆಳೆಗಳಿಗೆ ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಇದು ಸಹಕಾರಿಯನ್ನು ನೀಡುತ್ತದೆ. ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿಯಲ್ಲಿ ಅಮೃತ ಸ್ವಾತಂತ್ರ್ಯ ವರ್ಷಾಚರಣೆ ಸಂದರ್ಭದ ವಿಶೇಷ ಬಾನುಲಿ ಸರಣಿಯಲ್ಲಿ ಹಸಿರು ಹೆಜ್ಜೆಗಳು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ವಿಜ್ಞಾನಿ ಡಾ ಎನ್ಇ ನವೀನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇದೀಗ ಈ ರಾತ್ರಿ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು 7:45 ಸಮಾಚಾರ ದರ್ಶನ, 9:05 ಯುವಜನರಿಗಾಗಿ ಕಾರ್ಯಕ್ರಮ, ಸಸ್ಯಲೋಕದ ರೋಚಕ ಸಂಗತಿಗಳು, ವಿನಾಯಕ ಬಡಿಗೇರ ಅವರಿಂದ ಭಾಷಣ, ಅಜಿತ್ ಲಾಳಸಂಗಿ ಅವರಿಂದ ಸಣ್ಣ ಕತೆ, ಹತ್ತರ ಬಸ್ಸು. ವಂದನಾ ಪೋತದಾರ ಅವರಿಂದ ಸುಗಮ ಸಂಗೀತ. ಈ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ವರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ. 11:00 ಕನ್ನಡ ಚಿತ್ರಗೀತೆಗಳು. 11:10 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ ರವಿವಾರ ನಮ್ಮ ನಿಲಯದ ಪ್ರಸಾರ ಬೆಳಗ್ಗೆ 6:00 ಆರಂಭ. 6:05 ವಂದನ. 6:30 ಕರ್ನಾಟಕ ಬ್ಯಾಂಕ್ ಚಿಂತನ, ಸೀತಾರಾಮ್ ಕೇವಳ ಅವರಿಂದ, ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್. 6:35 ಪ್ರಾಯೋಜಿತ ಕಾರ್ಯಕ್ರಮ ಸ್ವಾತಂತ್ರ್ಯ ಪಥ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದ ಕಾರ್ಯಕ್ರಮ, ಪ್ರಸ್ತುತಿ ಡಾ ಪ್ರಮೋದ್ ಎಂಜಿ, ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲು ಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:50 ಪ್ರಾಯೋಜಿತ ಕಾರ್ಯಕ್ರಮ ವನಮಹೋತ್ಸವ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ.